कार्यक्रम की विस्तृत जानकारी www.ncpcr.gov.in पर प्राप्त करें। NCPCR का संवेदना टेलीकाउंसलिंग नंबर है 1800-121-2830। आकाशवाणी ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳ್ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ ಇತ್ತೀಚೆಗೆ ವಿವಿಧ ಬೆಳೆಗಳಲ್ಲಿ ಕಂಡುಬರತಕ್ಕಂಥ ಹೊಸ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಿಂದ ಸಂದರ್ಶನ, ಪೇಟೆಧಾರಣೆ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಕುಷ್ಟಗಿ ತಾಲೂಕಿನ ಗುಮ್ಗೇರ್ ಗ್ರಾಮದ ಮುಸ್ತಫಾ ಅವರ ರಿವಾಯತ್ ಪದಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆಯೊಂದನ್ನು ಕೇಳೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಬನ್ನಿ ರೈತ ಬಾಂಧವರಿಗೆ ಕೇಳೋಣ. ಇತ್ತೀಚೆಗೆ ವಿವಿಧ ಬೆಳೆಗಳಲ್ಲಿ ಕಂಡುಬರುವ ಹೊಸ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಕೆಲವೊಂದು ಬೆಳೆಗಳಲ್ಲಿ ಹೊಸ ಹೊಸ ರೋಗಗಳು ಕಂಡು ಬರ್ತಾ ಇದ್ದಾವೆ. ಹೊಸ ರೋಗಗಳು ಬಂದಾಗ ರೈತರಿಗೆ ಒಮ್ಮೆ ಗೊತ್ತಾಗೋದಿಲ್ಲ ಯಾವ ರೀತಿ ಇದನ್ನು ಹತೋಟಿ ಮಾಡಬೇಕು, ಏನು ರೋಗ ಅಂತಕ್ಕಂಥದ್ದು ಒಮ್ಮೆಮ್ಮೆ ರೈತರು ಆತಂಕದ ಸ್ಥಿತಿ ಒಳಗಿರ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಮುಖ್ಯವಾದಂಥ ಬೆಳೆ ಅಂದರೆ ತೊಗರಿ, ಕಡಲೆ ಮತ್ತು ಭತ್ತ, ಹಾಗೆ ಮೆಣಸಿನಕಾಯಿ. ಈ ಒಂದು 4 ಬೆಳೆಗಳಲ್ಲಿ ಇತ್ತೀಚೆಗೆ ಕೆಲವೊಂದು ಹೊಸ ರೋಗಗಳು ಕಂಡು ಬರ್ತಾ ಇದ್ದಾವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನಿದು ಹೊಸ ರೋಗ, ಯಾಕೆ ಕಂಡು ಬರ್ತದ, ಜೊತೆಗೆ ಹೇಗೆ ಲಕ್ಷಣಗಳಿರ್ತವೆ ರೋಗ, ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞರಾದಂಥ ಡಾಕ್ಟರ್ ಅಜಿತ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಅಜಿತ್ ಕುಮಾರ್ ಅವರೇ. ನಮಸ್ತೆ ಸರ್. ಹೇಳಿ, ಮೊದಲೇದಾಗಿ ನಾವು ಮೆಣಸಿನಕಾಯಿಯನ್ನು ತೆಗೆದುಕೊಂಡಾಗ ಮೆಣಸಿನಕಾಯಲ್ಲಿ ಸಾಮಾನ್ಯವಾಗಿ ರೈತರು ಬೂದಿ ರೋಗ ಆಮೇಲೆ ರಸ ಇರ್ತಕ್ಕಂಥ ಕೀಟಗಳು ಸಾಮಾನ್ಯವಾಗಿ ಭಾಳಷ್ಟು ಕಾಡ್ತಾ ಇತ್ತು. ಈ ಮೆಣಸಿನಕಾಯಲ್ಲಿ ಇತ್ತೀಚೆಗೆ ಹೊಸ ರೋಗ ಕಂಡು ಬರ್ತಕ್ಕಂಥ ವಿಚಾರ ಅಲ್ಲಲ್ಲಿ ಮಾತಾಡ್ತಾ ಇದ್ದಾರೆ. ಏನು ಹೊಸ ರೋಗ ಇದೆ ಮೆಣಸಿನಕಾಯಲ್ಲಿ, ಯಾವ ರೋಗ ಇದು ಮತ್ತು ಯಾಕೆ ಕಂಡು ಬರ್ತಾ ಇದೆ, ಹೇಗಿರುತ್ತೆ, ಜೊತೆಗೆ ಹತೋಟಿಯನ್ನು ಹೇಗೆ ಮಾಡ್ಬೇಕಂತಕ್ಕಂಥ. ರೈತ ಬಂದವರಿಗೆಲ್ಲ ನಮಸ್ತೆ. ಮೆಣಸಿನಕಾಯಿನಲ್ಲಿ ನಾವು ಒಂದು ಹಣ್ಣು ಕೊಳೆ ರೋಗ ಅಥವಾ ತುದಿ ಸಾಯುವ ರೋಗ ಅಂತ ಇತ್ತು. ಅದು ಅಂದ್ರೆ ನಮ್ಮ ಭಾಗದಲ್ಲಿ ಇರ್ಲಿಲ್ಲ, ಈಗ ರಾಯಚೂರೇ ಆಗ್ಲಿ ಬಳ್ಳಾರಿ ಆಗ್ಲಿ ಆ ಭಾಗದಲ್ಲಿ ಇರ್ಲಿಲ್ಲ. ಈಗ ಒಂದು 2-3 ವರ್ಷದಿಂದ ಇದನ್ನ ಸಂಖ್ಯಾಂಶಗಳನ್ನ ನೋಡ್ತಾ ಅಂತಂದ್ರೆ ಇತ್ತೀಚೆಗೆ ಆ ರೋಗದ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಏನಪ್ಪಾ ಇದು ಎಲೆ ಚುಕ್ಕೆ ರೋಗ ಅಥವಾ ಹಣ್ಣು ಕೊಳೆ ರೋಗ ಅಂತಂದ್ರೆ, ಈ ರೋಗವನ್ನು ಉಂಟು ಮಾಡುವಂತ ಶಿಲೀಂಧ್ರವನ್ನು ನಾವು ಕೊಟ್ರೆಕಮ್ ಕ್ಯಾಪ್ಸಿಸಿ ಅಂತೀವಿ. ಆದ್ರೆ ಇತ್ತೀಚೆಗೆ ಕೊಟ್ರೆಕಮ್ ಗ್ಲಿಯೋಸ್ಪೈರಾಯ್ಡ್ಸ್ ಅನ್ನೋ ಶಿಲೀಂಧ್ರನು ಸಹ ನಮ್ಮ ಈ ಬೆಳೆಗೆ ಇನ್ಫೆಕ್ಷನ್ ಮಾಡ್ತಾ ಇತ್ತೆ. ಏನಪ್ಪಾ ಇದ್ರದ್ದು ಸಿಂಪ್ಟಮ್ಸ್ ಏನಪ್ಪಾ ಅಂತಂದ್ರೆ, ರೋಗ ಲಕ್ಷಣಗಳು ಮೊದಲನೇದಾಗಿ ನಾವು ಬೆಳೆ ಹಾಕಿದ ತಕ್ಷಣ ಏನಾದ್ರೂ ಈ ಶಿಲೀಂಧ್ರದ ಸೋಂಕು ತಗಲಿತು ಅಂತಂದ್ರೆ ಎಲೆಗಳ ಮೇಲೆ ಸಣ್ಣ ಸಣ್ಣ ರಂಧ್ರಾಕಾರದ ಮಚ್ಚೆಗಳು ಕಾಣಿಸೋಕೆ ಶುರುವಾಗ್ತವೆ. ಈ ರೀತಿ ಕಾಣಿಸಿದ ನಂತರ ಈ ರೋಗದ ತೀವ್ರತೆ ಜಾಸ್ತಿ ಆಯಿತು ಅಂತಂದ್ರೆ ಗಿಡದ ತುದಿಯಿಂದ ಹಿಂದೆ ಕೆಳಭಾಗಕ್ಕೆ ಒಣಗೋಕೆ ಶುರುವಾಗುತ್ತೆ. ಇದನ್ನು ನಾವು ತುದಿ ಸಾಯುವಿಕೆ ಅಂತ ಅಂತೀವಿ. ಪ್ರಾರಂಭಿಕ ಹಂತದಲ್ಲಿ ಎಲೆ ಮೇಲೆ ಚುಕ್ಕಿ, ನಂತರ ತುದಿ ಸಾಯುವಿಕೆ ಅಂತ ಹೇಳ್ತೀವಿ. ಅದೇ ರೀತಿ ಶಿಲೀಂಧ್ರದ ಇನ್ನು ಸೋಂಕು ಏನಾದ್ರೂ ಸ್ವಲ್ಪ ತಡವಾಗಿ ಬಂತು ಅಂದ್ರೆ, ಅಂದ್ರೆ ಯಾವಾಗ, ಅಥವಾ ಒಂದು ಹಸಿರು ಮೆಣಸಿನಕಾಯಿ ಇರ್ಬೋದು ಅಥವಾ ಕೆಂಪು ಮೆಣಸಿನಕಾಯಿ ಇರ್ಬೋದು, ಅದ್ರ ಮೇಲೆ ಬಂದಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ ಕಾಯಿ ಮೇಲೆ ಸಣ್ಣ ಸಣ್ಣ ಕಪ್ಪು ಶಿಲೀಂಧ್ರದ ಮಚ್ಚೆಗಳನ್ನ ನಾವು ಕಾಣಿಸುತ್ತೆ. ಅದೇ ರೀತಿ ಇದು ತೀವ್ರತೆ ಜಾಸ್ತಿ ಆದಂಗೆ ಆ ಹಣ್ಣು ಯಾವ ರೀತಿ ಉದ್ದ ಇರುತ್ತೋ ಅದೇ ರೀತಿ ಉದ್ದಕ್ಕೆ ಅದು ಇಡೀ ಹಣ್ಣನ್ನೇ ಆವರಿಸ್ಕೊಂಡು ಅಲ್ಲಿ ಹಣ್ಣಿಗೆ ಕೊಳೆಯುವ ರೀತಿ ಮಾಡುತ್ತೆ. ಈ ರೋಗ ನಮ್ಮ ಭಾಗದಲ್ಲಿ ಇರಲಿಲ್ಲ ಸರ್, ಈಗ ಒಂದು 2-3 ವರ್ಷದಿಂದ ಈ ರೋಗ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಅಂದ್ರೆ 1-2 ವರ್ಷದಿಂದ ನಮ್ಗೆ ಶಿರಗುಪ್ಪ ಬಳ್ಳಾರಿ ಭಾಗದಲ್ಲಿ ಕಾಣಿಸ್ಕಂತು, ಬಟ್ ಹೋದ ವರ್ಷ ಅಂತೂ ಇದರ ತೀವ್ರತೆ ಅತಿ ಹೆಚ್ಚಾಗಿದೆ. ನಮ್ಮ ರಾಯಚೂರು ಭಾಗದಲ್ಲೇ ತುಂಬಾ ಜಾಸ್ತಿ ಇದೆ. ಅದರ ತೀವ್ರತೆ ಎಷ್ಟಿದೆ ಅಂತಂದ್ರೆ, ಮೊದಲೆಲ್ಲ ಕೇವಲ ಕೆಂಪು ಮೆಣಸಿನ ಹಣ್ಣು ಏನಿತ್ತು ಅದಕ್ಕಷ್ಟೇ ರೋಗ ಬರ್ತಿತ್ತು. ಆದ್ರೆ ಲಾಸ್ಟ್ ವರ್ಷ ಏನಾಗೈತೆ ಅಂತಂದ್ರೆ, ಈವನ್ ಹಸಿರು ಮೆಣಸಿನಕಾಯಿಗೂ ಸಹ ಈ ರೋಗದ ತೀವ್ರತೆ ಜಾಸ್ತಿ ಆಗೈತೆ. ಇಲ್ಲಿ ಏನಪ್ಪಾ ನಾವು ನೋಡಬಹುದು ಅಂತಂದ್ರೆ, ಮೊದಲು ಓನ್ಲಿ ಕ್ವಾಡ್ರಟ್ರೆಕಮ್ ಕ್ಯಾಪ್ಸಿಸಿ ಅನ್ನೋ ಶಿಲೀಂಧ್ರ ಸೋಂಕನ ಉಂಟು ಮಾಡ್ತಿತ್ತು. ಅದು ಕೇವಲ ಕೆಂಪು ಹಣ್ಣುಗಳ ಮೇಲೆ ಅಷ್ಟೇ ಸೋಂಕನ ಅಂತ ಬರ್ತಿತ್ತು. ಆದ್ರೆ ಹೋದ ವರ್ಷ ಏನ್ ನೋಡ್ತಾ ಇದೀವಿ ನಾವು, ಹಸಿರು ಮೆಣಸಿನಕಾಯಿ ಮೇಲೂ ಸೋಂಕು ಬರ ಕಾರಣ ಏನಪ್ಪಾ ಅಂತಂದ್ರೆ, ಇನ್ನೊಂದು ಶಿಲೀಂಧ್ರ ಕ್ವಾಡ್ರಟ್ರೆಕಮ್ ಗ್ಲಿಯೋಸ್ಪೈರಾಯ್ಡ್ಸ್ ಅನ್ನೋ ಶಿಲೀಂಧ್ರದ ಇನ್ಫೆಕ್ಷನ್ ಸಹ ಜಾಸ್ತಿ ಆಗಿ ನಾವು ಇವನ್ ಹಸಿರು ಮೆಣಸಿನಕಾಯಿ ಮೇಲೂ ಸೋಂಕು ಬಂದು ಇದರ ತೀವ್ರತೆ ಶೇಕಡ 80% ಅಂದ್ರೆ ನಮ್ಮ ಇಳುವರಿಯ ಶೇಕಡ 80% ಭಾಗವನ್ನ ನಾವು ನಷ್ಟವಾಗಿ ಅನುಭವಿಸ್ತಾ ಇದೀವಿ ಸರ್. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಾವು ಮೊದಲೇ ಹೇಳ್ದಂಗೆ ಇದು ಹವಾಮಾನ ವೈಪರೀತ್ಯನೇ, ಜೊತೆಗೆ ಏಕ ಬೆಳೆ ಪದ್ಧತಿ, ಇವೆರಡರಿಂದ ನಮ್ಗೆ ಇದ್ರ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಮೆಣಸಿನಕಾಯಿ ಹಾಕಿದ ಹೊಲಕ್ಕೆ ಹಾಕಬಾರ್ದು ಮತ್ತೆ. ಹೌದು ಸರ್, ಅಂದ್ರೆ ನಾವ್ ಏನ್ ಹೇಳ್ತೀವಿ, ಬೆಳೆ ಪರಿವರ್ತನೆ ಅನ್ನೋ ಒಂದು ಪದ್ಧತಿ ಐತೆ. ಅಟ್ಲೀಸ್ಟ್ 2-3 ವರ್ಷದ ಅಂತರದಲ್ಲಿ ನಾವು ಒಂದು ಬೆಳೆಯಿಂದ ಇನ್ನೊಂದು ಬೆಳೆ, ಅಂದ್ರೆ ಯಾವ ರೀತಿ ಈಗ ನಾವು ಮೆಣಸಿನಕಾಯಿ ಹಾಕ್ತಿದ್ವಿ ಹೊಲದಲ್ಲಿ ನಾವೇ ತೊಗರಿ ಹಾಕ್ಬಾರ್ದು, ಅದನ್ನು ಹಾಕ್ಬಾರ್ದು, ಬೇರೆ ಜಾತಿಗೆ ಬೆಳೆಗಳನ್ನೇ ಬೆಳಿಬೇಕಾಗತ್ತೆ. ಉದಾಹರಣೆಗೆ ಈ ಮೆಣಸಿನಕಾಯಿ, ತೊಗರಿ, ಈ ಆಗ್ತಿದ್ದಂತಹ ಪ್ರದೇಶದಲ್ಲಿ ನಾವು ಈ ಜೋಳ ಅಥವಾ ಜೋಳ ಸಜ್ಜೆ ಇದನ್ನ ಆಗ್ತು ಅಂತಂದ್ರೆ ನಮ್ಗೆ ಬೆಳೆ ಪರಿವರ್ತನೆ ಆಗುತ್ತೆ, ಮತ್ತೆ ಅದರಿಂದ ಬರ್ತಿದಂತ ರೋಗಗಳು ಸಹ ನಾವು ಅಲ್ಲಿ ಬ್ರೇಕ್ ಮಾಡ್ದಂಗಾಗತ್ತೆ. ಇದು ಒಂದು ನಾವು ಮೆಣಸಿನಕಾಯಿಯಲ್ಲಿ ಮೊದಲು ಇದು ಕೆಂಪು ಮೆಣಸಿನಕಾಯಿಯಲ್ಲಿ ಮಾತ್ರ ಹಣ್ಣು ಕೊಳೆ ರೋಗ ಕಂಡು ಬರ್ತಿತ್ತು. ಈಗ ಸಾಮಾನ್ಯವಾಗಿ ಎಲ್ಲಾ ಒಂದು ಹಸಿರು ಮೆಣಸಿನಕಾಯಿಯಲ್ಲಿ ಸಹ ಇದು ಕಂಡು ಬರ್ತಾ ಇದೆ. ಇದು ಏನ್ ಹತೋಟಿ ಮಾಡ್ಬೇಕಂತ ಇದನ್ನ ನಿರ್ವಹಣಾ ಕ್ರಮ ನೋಡ್ತು ಅಂತಂದ್ರೆ, ನಾನು ಮೊದಲು ಹೇಳ್ದಂಗೆ ಇದು 3 ಹಂತದಲ್ಲಿ ಬರುತ್ತೆ. ಒಂದು ನಾವು ನಾಟಿ ಮಾಡಿದೊಂದ 30-35 ದಿನದಲ್ಲಿ, ನಂತರ ಒಂದು 70 ದಿನದಲ್ಲಿ, ಆಮೇಲೆ ಕಾಯಿ ಬಿಡೋಕೆ ಶುರುವಾದಾಗ. ನಾವು ಎಲೆ ಮೇಲೆನೆ ಚುಕ್ಕಿ ನೋಡಿದ ತಕ್ಷಣ ನಾವು ಟಾಪ್ಸಿನ್ ಎಂ ಅಂತ ಒಂದು ಔಷಧ ಸಿಗುತ್ತೆ, ಶಿಲೀಂಧ್ರ ನಾಶಕ, ಅದನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಹಾಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಆ ನಂತರ ಇದೇನಾದ್ರೂ ಅದು ರೋಗದ ತೀವ್ರತೆ ಹಂಗೆ ಜಾಸ್ತಿ ಆಗ್ತಾ ಇತ್ತು ಅಂದ್ರೆ ಇನ್ನೊಂದು ರೋಕೋ ಅಂತ ಇನ್ನೊಂದು ಶಿಲೀಂಧ್ರ ನಾಶಕ ಸಿಗುತ್ತೆ. ಅದನ್ನ ನಾವು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಹಾಕೊಂಡು ಅಟ್ಲೀಸ್ಟ್ ಕನಿಷ್ಠ ಪಕ್ಷ 3 ಬಾರಿ ಆದ್ರೂ ಸಿಂಪಡಣೆ ಮಾಡಬೇಕಾಗುತ್ತೆ. ನಮ್ಮ ರೈತ ಬಾಂಧವರು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರು ನಮ್ಮ ಹತ್ರನೇ ಬರ್ಲಿ ಅಥವಾ ಬೇರೆ ಯಾರೇ ತಾಂತ್ರಿಕ ಅಧಿಕಾರಿಗಳ ಹತ್ರ ಹೋದಾಗ ನಾವೊಂದು ಔಷಧಿ ಹೇಳ್ತೀವಿ, ಬಟ್ ಎಷ್ಟು ಸಲ ಸಿಂಪಡಣೆ ಮಾಡಬೇಕು ಅನ್ನೋದನ್ನ ಮರೀತಾರೆ ಅವರು. ಎಸ್ಪೆಷಲಿ ಇದು ಬೆಳೆ 5-6 ತಿಂಗಳು 7 ತಿಂಗಳು ಬೆಳೆ ಆಗಿರೋದ್ರಿಂದ ಕನಿಷ್ಠ ಪಕ್ಷ ನಾವು 3 ಬಾರಿ ಸಿಂಪಡಣೆ ಮಾಡಬೇಕು. ಅಟ್ಲೀಸ್ಟ್ ಒಂದು 10-12 ದಿನ ಅಂತರದಲ್ಲಿ 3 ಬಾರಿ ನಾವು ಇದನ್ನ ಸಿಂಪಡಣೆ ಮಾಡ್ತು ಅಂತಂದ್ರೆ ರೋಕೋ ಆಗ್ಲಿ ಅಥವಾ ಟಾಪ್ಸಿನ್ ಎಂ ಆಗ್ಲಿ ನಾವು ಈ ರೋಗವನ್ನು ನಿರ್ವಹಣೆ ಮಾಡಬಹುದು. ಇನ್ನು ತೊಗರಿ ಬೆಳೆ ಹೆಚ್ಚಿನ ಕ್ಷೇತ್ರದಲ್ಲಿ ರೈತರು ಮುಂಗಾರು ಹಂಗಾಮಲ್ಲಿ ಬೆಳೀತಾರೆ. ತೊಗರಿಯಲ್ಲಿ ಸಹ ಇತ್ತೀಚೆಗೆ ಒಂದು ಹೊಸ ರೋಗ ಬಂದಿದೆ ಅಂತಕ್ಕಂಥ ವಿಚಾರ ಅಲ್ಲಲ್ಲಿ ರೈತರು ಹೇಳ್ತಾ ಇರ್ತಾರೆ. ಏನಿದು ಹೊಸ ರೋಗ, ಯಾವ ರೀತಿ ಇದರ್ತಾ ಇದೆ? ಹೌದು ಸರ್, ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೋಡ್ತು ಅಂತಂದ್ರೆ ಈ ತೊಗರಿ ಒಂದು ಪ್ರಮುಖವಾದ ಬೆಳೆ ಆಗುತ್ತೆ. ಅದೇ ಕಾರಣದಿಂದ ನಾವು ಈ ಭಾಗವನ್ನು ಏನಂತ ಕರಿತೀವಿ, ತೊಗರಿಯ ಕಣಜ ಅಂತ ಕರಿತಾ ಇದೀವಿ. ತೊಗರಿಯ ಕಣಜ ಅಂತ ಕರ್ಸ್ಕೊಂಡ ಮೇಲೆ ನಮ್ಗೇನೋ ಒಂದು ಪ್ರಾಮುಖ್ಯತೆ ಇರಲೇಬೇಕಾಗತ್ತೆ. ಅದೇ ರೀತಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಸಹ ಅನೇಕ ಉತ್ತಮವಾದ ತಳಿಗಳನ್ನ ನಾವು ಬಿಡುಗಡೆ ಮಾಡ್ತಾನೆ ಬಂದಿದೀವಿ ಪ್ರತಿ ವರ್ಷನು. ಈಗ 2-3 ವರ್ಷದಿಂದ ಸಹ ಒಂದು ಉತ್ತಮವಾದ ತಳಿಗಳನ್ನ ನಾವು ಬಿಡುಗಡೆ ಮಾಡಿದೀವಿ. ಆ ತಳಿಗಳು ಏನು ಪ್ರಮುಖ ರೋಗಗಳಿದ್ದು ಅಂದ್ರೆ ಗೊಡ್ಡು ರೋಗ ಇರ್ಬೋದು ಅಥವಾ ನೆಟೆ ರೋಗ ಇರ್ಬೋದು, ಸಿಡಿ ರೋಗ, ಬೇರುಕುಳೆ ರೋಗ, ಇವೆಲ್ಲದಕ್ಕೂ ಸಹ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ತಳಿಗಳು ಬಿಡುಗಡೆ ಆಗಿ ಉತ್ತಮ ಇಳುವರಿಯನ್ನು ಕೊಡ್ತಾ ಇದಾವೆ. ಆದ್ರೆ ನಮ್ಗೆ ಇಲ್ಲಿ ಬಂದಿರುವಂತಹ ತೊಂದರೆ ಏನಪ್ಪಾ ಅಂತಂದ್ರೆ, ಇನ್ನೊಂದು ಫೋಮ ಅಂಗಮಾರಿ ರೋಗ ಅಥವಾ ಫೋಮ ಎಲೆ ಚುಕ್ಕೆ ರೋಗ ಅನ್ನೋದೊಂದು ಇತ್ತೀಚೆಗೆ ಒಂದು 3-4 ವರ್ಷಗಳಿಂದ ನಾವು 2018-19 ಒಂದು ಸರ್ವೇಕ್ಷಣಾ ಸಮಿತಿಯನ್ನ ಮಾಡ್ಕೊಂಡು ನೋಡಿದ್ವಿ. ಅಲ್ಲಿ ಬಿಜಾಪುರ ಭಾಗದಲ್ಲಿ, ಕಲಬುರಗಿ ಭಾಗದಲ್ಲಿ, ರಾಯಚೂರು ಭಾಗದಲ್ಲಿ ಈ ರೋಗದ ತೀವ್ರತೆ ಜಾಸ್ತಿ ಆಗ್ತಾ ಇದೆ ವರ್ಷ ವರ್ಷ. ವರ್ಷ ಕಳೆದಂಗೆ ಜಾಸ್ತಿ ಆಗ್ತಾ ಇದೆ. ನಾವು ಇದ್ರ ರೋಗ ಲಕ್ಷಣ ಏನಪ್ಪಾ ಅಂತ ನೋಡಿದ್ರೆ ಇದನ್ನು ಅಷ್ಟೇ, ಸುಮಾರು ಒಂದೂವರೆ ತಿಂಗಳು ಆದ್ದರಿಂದ ಬೆಳೆ ಕಟಾವಾಗುವವರೆಗೂ ಸಹ ತನ್ನ ಸೋಂಕನ ಹರಡ್ತಾನೆ ಇರುತ್ತೆ. ಈ ಶಿಲೀಂಧ್ರ ಈ ಫೋಮಾ ಅಂತ ಏನ್ ಕರಿತಾ ಇದೀವಿ ಅದು ಹರಡ್ತಾನೆ ಇರುತ್ತೆ. ಇದ್ರ ರೋಗ ಲಕ್ಷಣ ನೋಡಿದ್ರೆ ಫಸ್ಟ್ ಎಲೆ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸೋಕೆ ಶುರುವಾಗ್ತವೆ. ಕಂದು ಬಣ್ಣದ ಚುಕ್ಕೆಗಳು ಕಾಣಿಸೋಕೆ ಶುರುವಾಗಿ ನಂತರ ರೋಗದ ತೀವ್ರತೆ ಜಾಸ್ತಿ ಆದಂಗೆ ಈ ಕಂದು ಬಣ್ಣದ ಚುಕ್ಕೆಗಳು ಬ್ರಾಂಚ್ಗಳೇ ಅಂತ ಏನ್ ಹೇಳ್ತೀವಿ ನಾವು, ಕೊಂಬೆಗಳು ರೆಂಬೆಗಳು ಅದ್ರ ಮೇಲೂ ಸಹ ಬರುತ್ತವೆ. ಜೊತೆಗೆ ಪಿಟಿಯೋಲ್ ಮೇಲೂ ಸಹ ಈ ಮಚ್ಚೆಗಳು ಕಂದು ಬಣ್ಣದ ಮಚ್ಚೆಗಳು ಕಾಣಿಸ್ಕೊಂತ ಇರ್ತವೆ. ಅದೇ ರೀತಿ ರೋಗದ ತೀವ್ರತೆ ಜಾಸ್ತಿ ಆದಂಗೆ ಇಲ್ಲೂ ಸಹ ನಾವು ತುದಿ ಸಾಯುವಿಕೆಯನ್ನ ಕಾಣ್ತೀವಿ. ಅಂದ್ರೆ ತುದಿಯಿಂದ ಸೋಂಕು ಆಗಿರುವಂತಹ ಗಿಡ ಸಾಯ್ತಂದ್ರೆ ಒಣಕೋಂತ ಬರ್ತದೆ, ಒಣಗಂಡು ಬರ್ತಾ ಇರುತ್ತೆ ಕೆಳಭಾಗಕ್ಕೆ ಒಣಗಂಡು ಬಂದು ಇಡೀ ಗಿಡನೇ ಸಹ ಒಣಗದಂತೆ ಆಗುತ್ತೆ. ಇದು ಎರಡು ರೀತಿಯ ಲಕ್ಷಣಗಳಾಯ್ತು. ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಸೋಂಕು ಏನಾದ್ರೂ ಹೂ ಬಿಡುವಂತ ಹಂತದಲ್ಲಿ ಬಂತು ಅಂತಂದ್ರೆ ಹೂಗಳು ಸಹ ಒಣಗೋಕೆ ಶುರುವಾಗ್ತವೆ. ಆಗ ನಾವೆಂತ ಅನ್ಕಂತೀವಿ, ಐ ತಿಂಕ್ ಗೊಬ್ಬರ ಸರಿಯಾಗಿ ಆಗ್ತಾ ಇಲ್ವೇನೋ, ನೀರು ಸರಿಯಾಗಿ ಬಿಡ್ತಾ ಇಲ್ವೇನೋ, ಹಂಗಾಗಿ ಹೂ ಉದುರ್ತಾ ಇದೆ ಒಣಗ್ತಾ ಇದೆ ಅಂತ ನಾವು ಇದನ್ನ ತಿಳ್ಕೊಂಡು ಬೇರೆ ನಿಯಂತ್ರಣ ಕ್ರಮಗಳನ್ನ ನಾವು ತಗೊಳಕ್ ಹೋಗ್ತೀವಿ. ಆದ್ರೆ ಇಲ್ಲಿ ನಮಗ್ ಬಂದಿರೋದು ಏನಪ್ಪಾ ಅಂದ್ರೆ ಫೋಮಾದಿಂದ ಬಂದಿರುವಂತ ಸೋಂಕು. ಇದು ಇತ್ತೀಚಿನ ದಿನಗಳಲ್ಲಿ 30-40% ಭಾಗ ನಷ್ಟವನ್ನ ನಮ್ಮ ತೊಗರಿ ಬೆಳೆಯಲ್ಲಿ ಮಾಡ್ತಾ ಇದೆ. ಅದ್ರ ಜೊತೆಗೆ ಇವ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೇ ಒಂದು ಉತ್ತಮವಾದಂತಹ ಸಂಶೋಧನೆಯೂ ಸಹ ನಡೀತಾ ಇದೆ. ಜೊತೆಗೆ ನಾವು ಈ ತೊಗರಿಗೆ ಸೋಂಕನ್ನು ಉಂಟು ಮಾಡುವಂತಹ ಫೋಮದ ಒಂದು ಹೊಸ ತಳಿಯನ್ನು ಸಹ ನಾವು ಶಿಲೀಂಧ್ರದ ತಳಿಯನ್ನು ಸಹ ನಾವೀಗ ಆಲ್ರೆಡಿ ಸಂಶೋಧನೆ ಮಾಡಿದೀವಿ. ಈಗ ಅದು ಪಬ್ಲಿಕೇಶನ್ ಹಂತದಲ್ಲಿ ಇದೆ ಸರ್. ಅಂದ್ರೆ ನಾವು ಅದನ್ನ ನಮ್ಮಲ್ಲೇ ಇರುವಂತ ಒಂದು ಶಿಲೀಂಧ್ರ ಅಂದ್ರೆ ಅದು ಹತೋಟಿ ಮಾಡ್ಬೇಕು, ರೋಗ ಹತೋಟಿ ಮಾಡ್ಲಿಕ್ಕೆ ಅಥವಾ ಹೇಗೆ? ಅಲ್ಲಲ್ಲ ಸರ್, ಯಾವ ಶಿಲೀಂಧ್ರ ಆ ರೋಗವನ್ನು ಉಂಟು ಮಾಡ್ತಾ ಇದೆ? ಇದುವರೆಗೆ ಏನು ವರದಿಯಾಗಿತ್ತು ಶಿಲೀಂಧ್ರ, ಆ ಶಿಲೀಂಧ್ರಕ್ಕೂ ನಮ್ಮ ಭಾಗದಲ್ಲಿ ಇರುವಂತ ಶಿಲೀಂಧ್ರಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಆದ್ರಿಂದ ನಾವು ಈಗ ಅದನ್ನ ಹೊಸ ತಳಿ ಅಂತ ನಾವು ಅದನ್ನ ಐಡೆಂಟಿಫೈ ಮಾಡಿ ಇಲ್ಲೇ ನಮ್ಮ ಒಂದು ಒಬ್ಬ ಉತ್ತಮ ಸಸ್ಯ ರೋಗ ಶಾಸ್ತ್ರಜ್ಞರಿದ್ದಾರೆ ಒಬ್ಬರದು, ಅವ್ರ ಹೆಸರನ್ನೇ ಕೊಟ್ಟೋದಕ್ಕೆ ನಾವು ಹಿಂಗಕ್ಕೆ ಒಂದು 3-4 ತಿಂಗಳಲ್ಲಿ ಅದು ವರದಿ ಆಗುತ್ತೆ ಸರ್. ಅದು ವರದಿ ಆದ ನಂತರ ನಾವು ಅದನ್ನ ರೈತ ಬಂದವರಿಗೆ ಯಾವುದು ಏನು ತಳಿ ಅಂತ ಅದ್ರ ಬಗ್ಗೆ ಹೇಳ್ತೀವಿ. ಬಟ್ ಅದಕ್ಕಿಂತ ಮೊದಲು ಏನಪ್ಪಾ ಅಂದ್ರೆ ಅದು ನಿರ್ವಹಣಾ ಕ್ರಮಗಳಂತೂ ಈಗ ಆಲ್ರೆಡಿ ನಾವು ಉತ್ತಮವಾಗಿ ಸಂಶೋಧನೆ ಆಗೈತೆ. ನಿರ್ವಹಣಾ ಕ್ರಮಗಳು, ನಿರ್ವಹಣಾ ಕ್ರಮ ಏನಪ್ಪಾ ಅಂತಂದ್ರೆ ಒಂದು ಎಕ್ಸಾಕೋನೋಸಲ್ ಅಂತ ಔಷಧಿ ಸಿಗುತ್ತೆ. ಎಕ್ಸಾಕೋನೋಸಲ್ ಅಂದ್ರೆ ಕಾಂಟಾಫ್ ಅಥವಾ ಕಾಂಟಾಫ್ ಪ್ಲಸ್ ಅಂತ ನಮ್ಗೆ ಅಂಗಡಿಗಳು ಸಿಗುತ್ತೆ. ಅದನ್ನ ಪ್ರತಿ ಲೀಟರ್ ನೀರಿಗೆ 1 ml ಹಾಕೊಂಡು ನಾವು ಸಿಂಪರಣೆ ಮಾಡ್ಕೊಂತ ಬಂತು ಅಂತಂದ್ರೆ ಎಲ್ಲಿ ನಮ್ಗೆ ಚುಕ್ಕೆಗಳು ಎಲೆ ಮೇಲೆ ಚುಕ್ಕೆಗಳು ಕಾಣಿಸೋಕೆ ಶುರು ಆಗ್ತವೆ ಅಂದಿನಿಂದೇ ನಾವು ಸಿಂಪರಣೆ ಮಾಡ್ಕೊಬಂತು ಅಂತಂದ್ರೆ ನಾವು ಈ ರೋಗವನ್ನ ನಿರ್ವಹಣೆ ಮಾಡಬಹುದು. ಅದ್ರ ಜೊತೆಗೆ ನಾವೆಲ್ಲಿ ಒತ್ತಾಗಿ ಬಿತ್ತನೆ ಮಾಡ್ತೀವಿ, ನಾನು ಅನೇಕ ಪ್ರದೇಶಗಳಲ್ಲಿ ತೊಗರಿ ಪ್ರದೇಶಗಳಲ್ಲಿ ನೋಡಿದೀನಿ, ರೈತರು ಏನಪ್ಪಾ ಮಾಡ್ತಾರೆ ಅಂತಂದ್ರೆ ನಾವು ಉತ್ತಮ ಅಂತರವನ್ನು ನೀಡಿ ಇಳುವರಿ ಬರಲಂತ ದಟ್ಟ ಬಿತ್ತು ಬಿಡ್ತಾರೆ. ಎಸ್, ಅದೊಂದು ಉತ್ತಮವಾದ ಅಂತರವನ್ನು ನೀಡಿ ಅಂತ ಹೇಳ್ತೀವಿ. ಹಾ, 2 ಅಡಿ ಸಾಲಿಂದ ಸಾಲಕ್ಕೆ ನೀಡ್ತಾರೆ, ಆದ್ರೆ 10 cm ಸಹ ಇರೋದಿಲ್ಲ ಗಿಡದಿಂದ ಗಿಡಕ್ಕೆ ಹಾಕ್ತಾರೆ ಸಾಲಲ್ಲಿ. ನೀವು ಹೇಳ್ದಂಗೆ ಉತ್ತಮವಾಗಿ ಇಳುವರಿ ಬರಲಿ ಅಂತ ತುಂಬಾ ದಟ್ಟವಾಗಿ ಹಾಕ್ತಾರೆ. ಆ ಕಾರಣದಿಂದಲೂ ಸಹ ಈ ರೋಗದ ತೀವ್ರತೆ ಜಾಸ್ತಿ ಆಗುತ್ತೆ. ಸಾಧ್ಯವಾದಷ್ಟು ಏನು ಅಂತರ ನಾವು ಶಿಫಾರಸ್ ಮಾಡಿದೀವಿ ಆ ಅಂತರವನ್ನ ನಾವು ಕಾಪಾಡಿಕೊಂಡು ನಾವು ಬಿತ್ತನೆ ಮಾಡಿದ್ದೇ ಆದಲ್ಲಿ ನಾವು ಈ ರೋಗವನ್ನು ನಿರ್ವಹಣೆ ಮಾಡಬಹುದು. ಏನಕ್ಕಪ್ಪ ಅಂದ್ರೆ ಯಾವುದೇ ರೋಗ ಆಗಲಿ ಅದಕ್ಕೆ ಆರ್ದ್ರತೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಈ ಆರ್ದ್ರತೆಯನ್ನು ನಾವು ಕಾಪಾಡಿಕೊಂಡು ಉತ್ತಮ ಗಾಳಿ ಆಡ್ತು ಅಂತಂದ್ರೆ ನಾವು ಈ ರೋಗವನ್ನು ನಿರ್ವಹಣೆ ಮಾಡಬಹುದು. ಅದ್ರ ಜೊತೆಗೆ ನಾನೇನು ಹೆಕ್ಸಾಕೋನೋಸಲ್ ಅಂತ ಹೇಳಿದೆ ಕಾಂಟಾಫ್, ಅದನ್ನ ಸಿಂಪರಣೆ ಮಾಡಬೇಕು. ಅದ್ರ ಜೊತೆಗೆ ಒಂದ್ಸಲ ಎಕ್ಸಾಕೋನೋಸಲ್, ಇನ್ನೊಂದ್ಸಲ ಸೂಡೋಮೋನಸ್ ಫ್ಲೋರೆಸೆನ್ಸ್ ಅಂತ ಒಂದು ಜೈವಿಕ ಶಿಲೀಂಧ್ರ ನಾಶಕ ಇದೆ. ಅದು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಸಿಗುತ್ತೆ, ಜೊತೆಗೆ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಸಹ ಸಿಗುತ್ತೆ. ಅದು ಕೆಜಿಗೆ 150 ರೂಪಾಯಿ ಈ ರೀತಿ ಇದೆ. ಸೂಡೋಮೋನಸ್ ಫ್ಲೋರೆಸೆನ್ಸ್ ಅಂತ ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಪುಡಿನ ಹಾಕೊಂಡು ನಾವು ಸಿಂಪರಣೆ ಮಾಡ್ತಂತದನ್ನು ಸಹ ಈ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು. ಭತ್ತದಲ್ಲಿ ಸಹ ಇತ್ತೀಚೆಗೆ ಒಂದು ಹೊಸ ರೋಗ ಸ್ಮಟ್ ಅಂತಕ್ಕಂಥದ್ದು ಬಂದಿದೆ ಅಂತಕ್ಕಂಥ ವಿಚಾರ ಏನಿದು, ಯಾವ ರೀತಿ ಲಕ್ಷಣಗಳು ಇರ್ತವೆ, ಹೇಗೆ? ಹೌದು ಸರ್, ಆಕ್ಚುಲಿ ಈಗ ಇದೇನಂತೀವಿ ನಾವು ಕಾಡಿಗೆ ರೋಗ ಅಂತ ಏನ್ ಹೇಳ್ತೀವಿ. ಈಗ ಜೋಳದಲ್ಲೂ ಸಹ ಸಾಮಾನ್ಯವಾಗಿ ಕಾಡಿಗೆ ರೋಗ ಸ್ಮಟ್ ಅಥವಾ ಕಾಡಿಗೆ ರೋಗ ಅಂತ ಹೇಳ್ತಿದ್ವಿ, ಅದೇ ಟೈಪ್ ಇರುತ್ತೆ ಇದು ಹೇಗೆ? ಹೌದು ಸರ್, ಇದು ಸಹ ಆಲ್ಮೋಸ್ಟ್ ಅದೇ ರೀತಿ ಇರುತ್ತೆ. ನಾವೇನ್ ಕಾಡಿಗೆ ರೋಗ ಅಂತ ಹೇಳ್ತೀವಿ, ಜೋಳದಲ್ಲಿ ಬೇರೆ ಬೇರೆ ರೀತಿಯಾದಂತ ಕಾಡಿಗೆ ರೋಗಗಳೈತೆ. ಆದ್ರೆ ಜೋಳದಲ್ಲೂ ಇಲ್ಲಿಗೂ ನಾವು ಒಂಥರ ಒಂದು ವ್ಯತ್ಯಾಸ ಏನಪ್ಪಾ ನೋಡ್ತೀವಿ ಅಂತಂದ್ರೆ, ಜೋಳದಲ್ಲಿ ಏನಾಗುತ್ತೆ, ನಾವು ಅದನ್ನ ಬಂತು ಅಂತಂದ್ರೆ ನಿರ್ವಹಣೆ ಮಾಡಬಹುದು, ಅದು ಇನ್ಫೆಕ್ಷನ್ ಶುರುವಾದ್ಮೇಲೂ ಸಹ ನಿರ್ವಹಣೆ ಮಾಡಬಹುದು. ಬಟ್ ಇಲ್ಲೇನಾಗುತ್ತೆ ಅಂತಂದ್ರೆ ಭತ್ತದಲ್ಲಿ ಇದು ನಾವು ಬಿತ್ತನೆ ಮಾಡುವಂತಹ ಕಾಳಿನಿಂದನೇ ಹರಡುವಂತ ರೋಗ ಆಗಿದೆ. ನಾವೇನು ನಾವು ಯಾವ ಯಾವ ಮೂಲದ ಬೀಜಗಳನ್ನ ಉಪಯೋಗಿಸ್ತಾ ಇದೀವಿ, ಅಲ್ಲಿ ಬೀಜೋತ್ಪಾದನೆ ಸಮಯದಲ್ಲಿ ಏನಾದ್ರೂ ಆ ಬೀಜಗಳೇನಾದ್ರು ಸೋಂಕಿತ್ತು ಅಂತಂದ್ರೆ ಆ ಬೀಜಗಳನ್ನ ಉಪಯೋಗಿಸ್ತು ಅಂತಂದ್ರೆ ಡೆಫಿನೆಟ್ ನಮ್ಗೆ ರೋಗ ಬಂದೇ ಬರುತ್ತೆ. ಆದ್ರೆ ರೋಗ ಬಂದ ನಂತರ ನಾವು ಈ ರೋಗವನ್ನ ನಿರ್ವಹಣೆ ಮಾಡ್ತೀವಿ ಅಂತಂದ್ರೆ ಇದು ಕಷ್ಟ ಸಾಧ್ಯ ಆಗೋದಿಲ್ಲ. ಮತ್ತೆ ಈ ರೋಗ ಲಕ್ಷಣ ಏನಪ್ಪಾ ಅಂತಂದ್ರೆ, ಅದು ಕಾಳೇನು ಭತ್ತದ ಬೀಜ ಬರುತ್ತೆ, ಆಗ ಬಂದಾಗ ಮೊದಲನೇದಾಗಿ ಸ್ವಲ್ಪ ಕಾಳು ದಪ್ಪ ಆಗಿ ಫಸ್ಟ್ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಅಂದ್ರೆ ವೆಲ್ವೆಟ್ ಅಂತ ಏನ್ ಹೇಳ್ತೀವಿ ನಾವು, ಮೆತ್ತಗಿರುವಂತ ಕುಶನ್ ತರ ಕಾಳು ಪರಿವರ್ತನೆ ಆಗುತ್ತೆ. ನಂತರ ಈ ಹಳದಿ ಬಣ್ಣದಿಂದ ಅದು ಹಸಿರು ಬಣ್ಣಕ್ಕೆ ಪರಿವರ್ತನೆಗೊಂಡು ಕೊನೆಗೆ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಅದು ಯಾವ್ದು ಸೋಂಕಾಗಿರುತ್ತೆ, ಬೀಜ ಭತ್ತದ ಒಂದೇ ಒಂದ್ ಕಾಳು, ಒಂದೇ ಒಂದ್ ಎಂಟೈರ್ ಇದೆ, ತೆನೆ ಆಗೋದಿಲ್ಲ. ಒಂದೊಂದು ಕಾಳು ಒಂದೊಂದು ಕಾಳು ಆ ರೀತಿ ಪರಿವರ್ತನೆ, ಫಸ್ಟ್ ಹಳದಿ ಬಣ್ಣ, ನಂತರ ಹಸಿರು, ಆಮೇಲೆ ಕಪ್ಪು ಬಣ್ಣಕ್ಕೆ ಕಾಳು ತಿರುಗುತ್ತೆ. ಈ ರೀತಿ ಸೋಂಕು ಬಂದ ಮೇಲೆ ನಮ್ಗೆ ಔಷಧಿ ಹೇಳಿ ನಾವು ಔಷಧಿ ಸಿಂಪಡಣೆ ಮಾಡ್ತೀವಿ ಅಂತಂದ್ರೆ ಅದು ಆಗೋದಿಲ್ಲ. ಏನಕ್ಕಪ್ಪ ಅಂದ್ರೆ ನಾ ಮೊದಲಿಂದ ಹೇಳ್ತಾ ಇದ್ದೀನಿ, ಇದು ಬೀಜದಿಂದ ಬರುವಂತ ರೋಗ, ಜೊತೆಗೆ ಇದು ಸಿಸ್ಟಮಿಕ್ ಇನ್ಫೆಕ್ಷನ್ ಮಾಡುತ್ತೆ. ಒಂದ್ಸಲ ಬೀಜದಿಂದ ಬಂದಂತದ್ದು ಹೋಗಿ ಗಿಡದಲ್ಲಿ ಸೇರ್ಕಂತು ಅಂತಂದ್ರೆ ಯಾವಾಗ ತೆನೆ ಒಡೆಯುತ್ತೆ, ಯಾವಾಗ ಹೂವು ಕಟ್ಟುತ್ತೆ, ಅಂತ ಸಂದರ್ಭದಲ್ಲಿ ತನ್ನ ಸೋಂಕನ್ನ ಹಾಡಿ ಅದು ಇನ್ಫೆಕ್ಷನ್ ಮಾಡುತ್ತೆ. ಹಂಗಾಗಿ ನಾವೇನಪ್ಪ ಮಾಡ್ಬೇಕು ಅಂದ್ರೆ ನಾವು ತೆನೆ ಕಟ್ಟುವಿಕೆ ಅಂತೀವಿ, ಅಥವಾ ಹೊಟ್ಟೆ ಒಡೆಯೋದು ಅಂತ ಕರಿತೀವಿ, ಪ್ಯಾನಿಕಲ್ ಇನ್ಸೇಷನ್ ಅಂತ ಹೇಳ್ತೀವಿ. ಅಂತ ಸಂದರ್ಭದಲ್ಲಿ ನಾವು ಶಿಲೀಂಧ್ರ ನಾಶಕವನ್ನು ಸಿಂಪಡಣೆ ಮಾಡಿದ್ದೇ ಅದರಲ್ಲಿ 10 ದಿನಕ್ಕೆ 12 ದಿನದ ಅಂತರದಲ್ಲಿ 2 ಬಾರಿ ಶಿಲೀಂಧ್ರನಾಶಕ ಅಂದ್ರೆ ನೇಟಿವ್ ಅಂತ ಹೇಳ್ತೀವಿ, ಅಂದ್ರೆ ಟ್ರಿಪ್ಲಾಕ್ಸಿಸ್ಟಾಬಿನ್ ಪ್ಲಸ್ ಟೆಬ್ಯುಕೋನೋಸೋಲ್. ಇದನ್ನ ಪ್ರತಿ ಲೀಟರ್ ನೀರಿಗೆ 0.4 ml ನೆಟಿವ್ ಅನ್ನೋದು ಟ್ರಿಪ್ಲಾಕ್ಸಿಸ್ಟಾಬಿನ್ ಮತ್ತೆ ಟೆಬಿಕೋನೋಸಲ್ ನ ಒಂದು ಮಿಶ್ರಣ ಶಿಲೀಂಧ್ರನಾಶಕ. ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ 0.4 ml ಸಿಂಪಡಣೆ ಮಾಡಿದ್ದೇ ಅದರಲ್ಲಿ 2 ಬಾರಿ ಕನಿಷ್ಠ 10-12 ದಿನ ಅಂತರ ನೀಡಿ 2 ಬಾರಿ ನಾವು ಸಿಂಪಡಣೆ ಮಾಡ್ತು ಅಂತಂದ್ರೆ ಈ ರೋಗವನ್ನ ನಿರ್ವಹಣೆ ಮಾಡಬಹುದು. ಇದು ಒಂದು ಅಂಶ ಆಯ್ತು. ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಮೊದಲೇ ಹೇಳಿದೆ, ಇದು ಬೀಜದಿಂದ ಹರಡುವಂತ ರೋಗ ಆದ್ರೆ ಸಾಧ್ಯವಾದಷ್ಟು ನಮ್ಮ ಬಲ್ಲ ಮೂಲಗಳಿಂದ ಬೀಜಗಳನ್ನ ನಾವು ತಗೋಬೇಕಾಗುತ್ತೆ. ಜೊತೆಗೆ ತಗೊಂಡ ನಂತರನು ಸಹ ನಾವು ಉಪ್ಪು ದ್ರಾವಣದಿಂದ ನಾವು ಉಪಚಾರ ಮಾಡ್ತು ಅಂತಂದ್ರೆ ಬೀಜಗಳನ್ನ ಇಲ್ಲಿ ನಾವು ಒಂದ್ ಸ್ವಲ್ಪ ಅದೇನ ಇದಿದೆ ಅದನ್ನ ನಾವು ಕಡಿಮೆ ಮಾಡಬಹುದು. ಅಂದ್ರೆ ಹರಡುವಿಕೆ ಅಥವಾ ಪ್ರಸಾರ ಆಗೋದನ್ನ ಸ್ವಲ್ಪ ನಾವು ಇಂಟೆನ್ಸಿಟಿಯನ್ನ ಕಡಿಮೆ ಮಾಡಬಹುದು, ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಉಪ್ಪು ದ್ರಾವಣದಿಂದ ನಾವು ಉಪಚಾರ ಮಾಡಿ ಅಲ್ಲೇನು ಇನ್ಫೆಕ್ಟೆಡ್ ಸೀಡ್ಸ್ ಇರ್ತವೋ ಅವನ್ನ ನಾವು ತೆಗೆದಾಕಿ ನಂತರ ಉತ್ತಮವಾದ ಆರೋಗ್ಯಕರ ಬೀಜಗಳನ್ನ ನಾವು ನಮ್ಮ ಇದಕ್ಕೆ ಬಿತ್ತನೆಗೆ ಉಪಯೋಗಿಸ್ತು ಅಂತಂದ್ರೆ ಈ ರೋಗದ ತೀವ್ರತೆ ಕಡಿಮೆ ಆಗುತ್ತೆ. ಅಂದ್ರೆ ಇದು ಇತ್ತೀಚೆಗೆ ಕಂಡುಬರತಕ್ಕಂತ ಒಂದು ರೋಗ, ಭತ್ತದಲ್ಲಿ ಇತ್ತೀಚೆಗೆ ಕಂಡುಬರ್ತಾ ಇರುವಂತಹ ಒಂದು ರೋಗ ಆಗಿದೆ. ಇನ್ನ ಕಡಲೆಯಲ್ಲಿ ಸಹ ಏನು ಹೊಸದಾಗಿ ರೋಗ ಕಂಡು ಬರ್ತಾ ಇದೆ ಕಡಲೆ ಬೆಳೆಯಲ್ಲಿ? ಈಗ ನಾವು ಕಡಲೆ ಬೆಳೆನೂ ಸಹ ನಮ್ಮ ಭಾಗದ ಹಿಂಗಾರಿನಲ್ಲಿ ಉತ್ತಮವಾದ ಬೆಳೆ ಆಗಿದೆ. ಈ ಕಡಲೆಗೆ ಏನಪ್ಪಾ ಅಂದ್ರೆ ತುಕ್ಕು ರೋಗ ಅಂದ್ರೆ ನಮ್ಗೆಲ್ಲ ಸರ್ವೇ ಸಾಮಾನ್ಯವಾಗಿ ತುಕ್ಕು ರೋಗ ಎಲ್ಲ ಬೆಳೆಗಳಲ್ಲಿ ಕಂಡುಬರ್ತಿರ್ತಾವೆ. ಈಗ ಶೇಂಗಾದಲ್ಲಂತೂ ಚಿರಪರಿಚಿತವಾದ ರೋಗ ಆಗೈತೆ. ಆದ್ರೆ ಇವನ್ ನಾವು ಸಹ ನಾವು ಚಿಕ್ಕದಾಗಿದ್ದನೂ ಸಹ ಈ ಕಡಲೆನಲ್ಲಿ ತುಕ್ಕು ರೋಗವನ್ನ ನಾವು ನೋಡಿರ್ಲಿಲ್ಲ. ಆದ್ರೆ ಇತ್ತೀಚಿನ ಹವಾಮಾನ ವೈಪರೀತ್ಯದಿಂದ ಕಾರಣಗಳಿಂದಾಗಿ ಒಂದು 3-4 ವರ್ಷದಿಂದ ಅಂದ್ರೆ 2018 ಮೊದಲನೇದಾಗಿ ನಮ್ಮ ಕರ್ನಾಟಕ ಭಾಗದಲ್ಲಿ ಧಾರವಾಡದಲ್ಲಿ ಈ ರೋಗ ಕಾಣಿಸ್ಕಂತು. ಏನಪ್ಪಾ ಅಂತಂದ್ರೆ ಎಲೆ ಮೇಲೆ ಒಂದು ಕಂದು ಬಣ್ಣಾಕಾರದ ಸಣ್ಣ ಸಣ್ಣ ಚುಕ್ಕೆಗಳು ವೃತ್ತಾಕಾರದಲ್ಲಿ ಬರೋಕೆ ಶುರುವಾಗ್ತವೆ. ಅಂದ್ರೆ ಎಲೆ ಮೇಲೆ ಅಂದ್ರೆ ಯಾವ ಹಂತದಲ್ಲಿ ಇದು ಚಾಲು ಆಗುತ್ತೆ? ಹೂವು ಕಟ್ಟ ಹಂತದಲ್ಲಿ ಇದು ಮೊದಲನೇ ಬಾರಿಗೆ ಪ್ರಾರಂಭಿಕ ಹಂತದಲ್ಲಿ ಕಾಣಿಸ್ಕೊಳ್ಳುತ್ತೆ ಸರ್. ಈ ರೀತಿ ಕಂಡಂತಹ ಆ ತುಕ್ಕು ಕಂದು ಬಣ್ಣದ ಆ ಚುಕ್ಕೆಗಳು ನಂತರ ಪ್ರಸರ ಆಗಿ ಜಾಸ್ತಿ ತೀವ್ರತೆ ಜಾಸ್ತಿ ಆಗಿ ಇವನ್ ಕಾಯಿಗಳ ಮೇಲೂ ಸಹ ಇದು ರೋಗದ ತೀವ್ರತೆ ಜಾಸ್ತಿ ಆಗುತ್ತೆ. ಜೊತೆಗೆ ಯಾವಾಗ ಆ ಕಂದು ಬಣ್ಣದ ಚುಕ್ಕೆಗಳ ಆಕೃತಿಯಲ್ಲಿ ಇರುವಂತಹ ಪುಡಿ ಇಡೀ ಎಲೆನೆ ಆವರ್ಸ್ಕಂತು ಅಥವಾ ಇಡೀ ಕಾಯಿನೇ ಆವರ್ಸ್ಕಂತು ಅಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಕಡಿಮೆ ಆಗಿ ಅಲ್ಲಿ ಆಹಾರ ಉತ್ಪಾದನೆ ಕಡಿಮೆ ಆಗಿ ನಮ್ಗೆ ಜೊಳ್ಳು ಕಾಳುಗಳು ಜಾಸ್ತಿ ಬರುತ್ತೆ ಸರ್. ಇದು ಇತ್ತೀಚೆಗೆ ಬರ್ತಾ ಇರುವಂತಹ ನಮ್ಮ ಚಿಕ್ಪಿನಲ್ಲಿ ಈಗ 2 ವರ್ಷದಿಂದ ಬಳ್ಳಾರಿಲೂ ಕಾಣಿಸ್ಕಂತು, ಈ ವರ್ಷ ಕಲಬುರಗಿಲಿ ಕಾಣಿಸ್ಕೊಂಡಿದೆ. ಐ ಥಿಂಕ್ ಇನ್ನು 1-2 ವರ್ಷ ರಾಯಚೂರು ಭಾಗದಲ್ಲೂ ಸಹ ಈ ರೋಗ ಬರಬಹುದು. ಯಾಕಂದ್ರೆ ಇದು ಗಾಳಿಯಲ್ಲಿ ಹರಡುವ ರೋಗವಾಗಿದೆ, ಗಾಳಿ ಮುಖಾಂತರ ಹರಡುವ ರೋಗವಾಗಿದ್ದರಿಂದ ನಮ್ಮ ಮುನ್ನೆಚ್ಚರಿಕೆ ಅಂತೂ ಏನಿಲ್ಲ. ಆದ್ರೆ ಇನ್ನೊಂದೇನಪ್ಪ ಅಂತಂದ್ರೆ ಈ ರೋಗ ಬಂದ ನಂತರ ನಾವು ಶಿಲೀಂಧ್ರ ನಾಶಕವನ್ನು ಸಿಂಪಡಣೆ ಮಾಡ್ತೀವಿ ಅಂತಂದ್ರೆ ಈ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು. ಈ ಶಿಲೀಂಧ್ರ ನಾಶಕ ಯಾವ್ದಪ್ಪ ಅಂತಂದ್ರೆ ನಾವು ಮೊದಲೇ ಹೇಳಿದಂಗೆ ಎಕ್ಸಾಕೋನೋಸಲ್ ಅಂತ ಹೇಳ್ತೀವಿ, ಕಾಂಟಾಫು. ಇದನ್ನ ಪ್ರತಿ ಲೀಟರ್ ನೀರಿಗೆ 1 ml ಅಥವಾ ಇನ್ನೊಂದು ಕ್ಲೋರೋಥೆಲನಿಲ್ ಅಂತ ಇದೆ, ಅದು ಸಹ ಶಿಲೀಂಧ್ರ ನಾಶಕ ಅಥವಾ ಕವಚ್ ಅಂತ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಔಷಧಿಯನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಹಾಕೊಂಡು ಕನಿಷ್ಠ 1-2 ಬಾರಿ ಸಿಂಪಡಣೆ ಸಾಕಿದೆ. 8-10 ದಿನದಲ್ಲಿ 2 ಬಾರಿ ಸಿಂಪಡಣೆ ಮಾಡ್ತು ಅಂತಂದ್ರೆ ಈ ರೋಗವನ್ನು ನಾವು ನಿರ್ವಹಣೆ ಮಾಡಬಹುದು. ಅಂದ್ರೆ ಇದು ಸಾಮಾನ್ಯವಾಗಿ ಕಾಯಿ ಕಟ್ಟತಕ್ಕಂತ ಹಂತದಲ್ಲಿ ಬರುತ್ತೆ. ಬೆಳೆ ಯಾವಾಗ ಮೆಚುರಿಟಿ ಆಗ್ತಾ ಇರುತ್ತೆ ಬಲಿಯೋ ಹಂತದಲ್ಲಿ ಇದು ಜಾಸ್ತಿ ತೀವ್ರತೆಯನ್ನು ಉಂಟು ಮಾಡುತ್ತೆ. ಆಮೇಲೆ ಇನ್ನೊಂದು ರೋಗ ಕಾಂಪ್ಲೆಕ್ಸ್ ಡಿಸೀಸ್ ಅಂತ, ಯಾವ ಬೆಳೆಯಲ್ಲಿ ಇದು ಕಂಡು ಬರ್ತಾ ಇದೆ ಸರ್? ಆಕ್ಚುಲಿ ನಾವು ಮೊದಲೆಲ್ಲ ತೊಗರಿ ಮತ್ತೆ ಕಡಲೆಲ್ಲಿ ಏನ್ ಹೇಳ್ತಿದ್ವಿ, ತೊಗರಿಲಿ ಕೇವಲ ನೆಟ್ಟೆ ರೋಗ ಅಥವಾ ಸಿಡಿ ರೋಗ ಸರಗು ರೋಗ ಅಂತ ಹೇಳ್ತೀವಿ ಅದೊಂದೇ ಬರ್ತಿತ್ತು, ಮತ್ತೆ ಕಡಲೆನಲ್ಲಿ ಬೇರು ಕೊಳೆ ರೋಗ ಅಂತ ಅಷ್ಟೇ ಬರ್ತಿತ್ತು. ಆದ್ರೆ ಇತ್ತೀಚಿನ ದಿನಗಳೇನಪ್ಪ ಆಗ್ತಾ ಇದೆ ಅಂತಂದ್ರೆ ಈ ಬೇರು ಕೊಳೆ ರೋಗವನ್ನ ಮತ್ತೆ ಸರಗು ರೋಗವನ್ನು ಉಂಟು ಮಾಡುವಂತ 2 ಶಿಲೀಂಧ್ರಗಳು ಸಹ 2 ಬೆಳೆಯಲ್ಲೂ ಕಂಡು ಬರ್ತವೆ. ಅಂದ್ರೆ ತೊಗರಿನಲ್ಲಿ ನೋಡ್ತು ಅಂತಂದ್ರೆ ಸರಗು ರೋಗ ಹಾಗೂ ಬೇರು ಕೊಳೆ ರೋಗ, ಮತ್ತೆ ಕಡಲೆಯಲ್ಲಿ ನೋಡ್ತು ಅಂತಂದ್ರೆ ಸರಗು ರೋಗ ಮತ್ತೆ ಬೇರು ಕೊಳೆ ರೋಗ. ನಾವು ಇದನ್ನ ಏನಪ್ಪ ಅಂತ ಅಂತೇವಂದ್ರೆ ವಿಲ್ಟ್ ರೂಟ್ ರಾಟ್ ಕಾಂಪ್ಲೆಕ್ಸ್ ಡಿಸೀಸ್ ಅಂತ ಕರಿತೀವಿ. ತೊಗರಿ ಮತ್ತು ಕಡಲೆಯಲ್ಲಿ 2 ಬೆಳೆಯಲ್ಲೂ ಸಹ 2 ಶಿಲೀಂಧ್ರನು ಸಹ ಸೋಂಕನ್ನು ಉಂಟು ಮಾಡಕ್ಕೆ ಶುರು ಮಾಡಿದೆ. ಇದಕ್ಕೇನಪ್ಪ ಮುಖ್ಯವಾದ ಕಾರಣ ಅಂತಂದ್ರೆ ನಮ್ಮ ಏಕ ಬೆಳೆ ಪದ್ಧತಿ. ಈಗ ನಾವು ತೊಗರಿ ಆಗ್ತೀವಿ, ಈ ವರ್ಷ ತೊಗರಿ ಆಗ್ತೀವಿ, ಮುಂದ್ ವರ್ಷ ತೊಗರಿ ಆಗ್ತೀವಿ, ಅದ್ರ ಮುಂದ್ ವರ್ಷ ತೊಗರಿ ಆಗ್ತೀವಿ, ಇದೇ ರೀತಿ ನಾವು ಏಕ ಬೆಳೆ ಬೆಳೀತಾ ಇರೋದ್ರಿಂದ ಈ ರೀತಿ ಆಗ್ತಾ ಇದೆ. ಜೊತೆಗೆ ಈ ರೋಗವನ್ನು ಉಂಟು ಮಾಡುವಂತ ಶಿಲೀಂಧ್ರಗಳು ಹೋಸ್ಟ್ ಆಗಿ ಅನೇಕ ಬೆಳೆಗಳನ್ನ ಹೊಂದಿದೆ. ಆದ್ರಿಂದ ಯಾವುದೇ ಬೆಳೆ ಹಾಕಿದ್ರು ಸಹ ತೊಗರಿ ಹಾಕ್ಲಿ ನಾವು ಕಡಲೆ ಕಡಲೆ ಆಗಲಿ, ಇವೆರಡು ಶಿಲೀಂಧ್ರಗಳು ಕಾಮನ್ ಆಗಿ ಅದನ್ನ ಇನ್ಫೆಕ್ಷನ್ ಮಾಡ್ತಾನೆ ಇದೆ. ಇದ್ರ ರೋಗ ಲಕ್ಷಣ ಏನಪ್ಪಾ ಅಂತಂದ್ರೆ, ಇಲ್ಲಿ ಸೊರಗು ರೋಗನೂ ಸಹ ಬರುತ್ತೆ, ಜೊತೆಗೆ ಬೇರು ಕೊಳೆ ರೋಗನೂ ಬರುತ್ತೆ. ಇದ್ರದ್ದು ನಾವು ಕಾಂಪ್ಲೆಕ್ಸ್ ಯಾವ ರೀತಿ ನೋಡ್ಬೇಕು ಅಂತಂದ್ರೆ, ಈಗ ಗಿಡಗಳು ಫಸ್ಟ್ ಬಾಡ್ಕಂಡಂಗೆ ಕಾಣಿಸ್ತಾ ಇರುತ್ತೆ. ಅಂದ್ರೆ ನಾವು ಫಸ್ಟ್ ನೋಡಿದ ತಕ್ಷಣ ಏನೋ ನೀರಿಲ್ವೇನೋ, ಭೂಮಿ ಒಣಗ್ತಾ ಇರಬೇಕು, ಅದಕ್ಕೆ ಬಾಡ್ಕಂತಾ ಇರುತ್ತೆ ಅಂತ ಕಾಣಿಸುತ್ತೆ. ಅಂತ ಸಂದರ್ಭದಲ್ಲಿ ನಾವು ನೀರು ಕೊಟ್ಟರು ಸಹ ಅದು ಬಾಡ್ಕೊಂಡಿರೋದು ಕಡಿಮೆ ಆಗಲ್ಲ, ಅದೇ ರೀತಿ ಬಾಡ್ತಾ ಇರುತ್ತೆ. ನಂತರ ಆ ಬಾಡಿದಂತ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ, ಹಳದಿ ಬಣ್ಣಕ್ಕೆ ತಿರುಗಾದ ನಂತರ ಅವು ಒಣಗೋಕ್ ಶುರುವಾಗ್ತವೆ. ಆದ್ರೆ ಈ ರೀತಿ ಒಣಗದಂತ ಎಲೆಗಳು ಉದುರೋದಿಲ್ಲ, ಆ ಸೋಂಕಾಗಿರುವಂತ ಗಿಡದಲ್ಲಿ ಹಂಗೇನೆ ಜೊತಾಡ್ತಾ ಇರ್ತವೆ. ಇದು ಒಂದು ಪ್ರಮುಖವಾದ ರೋಗ ಲಕ್ಷಣ. ಅದಾದ ನಂತರ ನಾವು ಆ ರೀತಿ ಗಿಡಗಳನ್ನ ಕಿತ್ತು ನೋಡಿದಾಗ ಎಲ್ಲ ಬೇರುಗಳು ಸಹ ಕೊಳ್ತೋಗಿರ್ತವೆ. ಓನ್ಲಿ ಒಂದೇ ಒಂದ್ ಬೇರು, ತಾಯಿ ಬೇರು ಅಂತ ಏನ್ ಹೇಳ್ತೀವಿ, ಅದೊಂದೇ ಒಂದಷ್ಟೇ ಕಡ್ಡಿದ ರೀತಿ ಇರ್ತದೆ, ಉಳಿದಿದೆಲ್ಲಾ ಬೇರುಗಳು ಸಹ ಕೊಳ್ತೋಗಿರ್ತವೆ. ಅದ್ರ ಜೊತೆಗೆ ನಾವು ಆ ಕತ್ತು ಭಾಗದ ಕಾಂಡವನ್ನ ಸೀಳ್ ನೋಡಿದಾಗ ಆ ಒಳಗಡೆನೂ ಸಹ ಕಂದು ಬಣ್ಣದ ಒಂದು ಡಿಸ್ಕಲರೇಷನ್ ಆಗಿರುತ್ತೆ. ಇದು ಆದ್ರೆ ಈ ಫಿಸೇರಿಯಮ್ ಮತ್ತೆ ರೈಜಾಕ್ಟನ್ ಎರಡು ಶಿಲೀಂಧ್ರದಿಂದ ಬರುವಂತ ವಿಲ್ಟ್ ಅಂಡ್ ರೂಟ್ರಾಟ್ ಕಾಂಪ್ಲೆಕ್ಸ್ ಅಂತ ಈ ರೋಗವನ್ನು ನಾವು ಹೇಳ್ತೀವಿ. ಈಗ ಮೊದಲು ಸಿಡಿ ರೋಗ ಬರ್ತಿತ್ತು, ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸ ಅಂದ್ರೆ ಸಿಡಿ ರೋಗ ಸೊರಗು ರೋಗ ಸಿಡಿ ರೋಗ ಅಂತ ಏನ್ ಹೇಳ್ತೀವಿ, ಅದು ಏನಾಗ್ತಿತ್ತು, ನಾವು ಬೇರು ಭಾಗವನ್ನು ನೋಡ್ತು ಅಂದ್ರೆ ಬೇರು ಭಾಗ ಆರೋಗ್ಯವಾಗೇ ಇರ್ತಿತ್ತು, ಬೇರು ಭಾಗದಲ್ಲಿ ಯಾವ್ದೇ ರೀತಿ ಕಳೆದಂತಹ ಯಾವ್ದೇ ರೀತಿ ಲಕ್ಷಣಗಳು ಕಾಣಿಸ್ತಿರ್ಲಿಲ್ಲ. ಬಟ್ ಈಗ ಏನಾಗ್ತಾ ಇತ್ತು, ಅಲ್ಲಿ ಓನ್ಲಿ ನಾವು ಕಾಂಡವನ್ನ ಸೀಳ್ ನೋಡಿದಾಗ ಅಷ್ಟೇ ನಮ್ಗೆ ಕಂದು ಬಣ್ಣದ ಇದು ಕಾಣಿಸ್ತಾ ಇತ್ತು, ಬಣ್ಣ ಆಗಿರೋದು, ಬೇರಿಗೇನು ಆಗ್ತಿರ್ಲಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇವೆರಡು ಜೊತೆಲೆ ಬರ್ತಾ ಇರೋದ್ ಏನಾಗಪ್ಪ ಆಗುತ್ತೆ ಅಂದ್ರೆ ಬೇರು ಸಹ ಕೊಳ್ತೋಗುತ್ತೆ ಸಂಪೂರ್ಣವಾಗಿ. ಅದ್ರ ಜೊತೆಗೆ ಕಾಂಡದ ಕತ್ತು ಭಾಗವನ್ನು ನಾವು ಸೀಳ್ ನೋಡಿದಾಗ ಅಲ್ಲೂ ಸಹ ಕಂದು ಬಣ್ಣದ ಮಚ್ಚೆ ಕಾಣಿಸ್ತಾ ಇರುತ್ತೆ ನಮ್ಗೆ. ಇದು ಎರಡ ಶಿಲೀಂಧ್ರದಿಂದ ಬರುವಂತ ರೋಗ. ಇನ್ನು ಈ ರೋಗವನ್ನು ನಾವು ನಿರ್ವಹಣೆ ಮಾಡೋದು ಯಾವ ರೀತಿಯಪ್ಪ ಅಂತಂದ್ರೆ, ಇದನ್ನ ಮುನ್ನೆಚ್ಚರಿಕೆ, ಯಾಕಂದ್ರೆ ಮಣ್ಣಿನಿಂದ ಬರುವಂತ ರೋಗ ಆಗಿರೋದ್ರಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳಿಂದ ನಾವು ನಿರ್ವಹಣೆ ಮಾಡಬೇಕು. ಮೊದಲನೇದಾಗಿ ಫಸ್ಟ್ ನಾವು ಬೀಜೋಪಚಾರ ಮಾಡಬೇಕಾಗತ್ತೆ. ತೊಗರಿ ಬೀಜನೇ ಆಗಲಿ ಅಥವಾ ಕಡಲೆ ಬೀಜನೇ ಆಗಲಿ, ನಾವು ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರ ನಾಶಕದಿಂದ ನಾವು ಉಪಚಾರ ಮಾಡಬೇಕು. ಅಂದ್ರೆ ಪ್ರತಿ ಕೆಜಿ ಬೀಜಕ್ಕೆ 5 ಗ್ರಾಂ ಪುಡಿನ ಹಾಕೊಂಡು ನಾವು ಬೀಜೋಪಚಾರ ಮಾಡಬೇಕು. ಅದ್ರ ಜೊತೆಗೆ ನಾವು ಕೊಟ್ಟಿಗೆ ಗೊಬ್ಬರವನ್ನ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರ ನಾಶಕದಿಂದ ಸಂಪದ್ಭರಿತ ಮಾಡಿ ಪ್ರತಿ ಹೆಕ್ಟೇರ್ಗೆ ಸುಮಾರು 200-250 ಕೆಜಿ ಕೊಟ್ಟಿಗೆ ಗೊಬ್ಬರವನ್ನು ನಾವು ಟ್ರೈಕೋಡರ್ಮದಿಂದ ಸಂಪದ್ಭರಿತ ಮಾಡಿ ಅದನ್ನು ನಾವು ಬಿತ್ತನೆ ಮಾಡೋ ಸಂದರ್ಭದಲ್ಲಿ ಹಾಕಬೇಕು. ಇದು ಸುಮಾರು ಒಂದು 30-35 ದಿನದ ತನಕ ನಮ್ಮ ಬೆಳೆಯನ್ನು ಇದು ರಕ್ಷಿಸುತ್ತೆ. ಇದಾದ ನಂತರ ಇನ್ನೂ ಏನಾದ್ರು ಕಂಡು ಬಂತು ಅಂತಂದ್ರೆ, ಅಲ್ಲಲ್ಲ ಏನಾದರೂ ಸ್ವಲ್ಪ ಕಂಡು ಬಂತು ಅಂತಂದ್ರೆ, ಸಾಧ್ಯವಾದಷ್ಟು ಗಿಡಗಳನ್ನ ಕಿತ್ತು ನಾಶಪಡಿಸೋದು ಒಳ್ಳೆಯದು. ಯಾಕಂದ್ರೆ ಇದು ನೆಕ್ಸ್ಟ್ ಗಿಡಗಳಿಗೆ ಹರಡದಂಗೆ ನಾಶಪಡಿಸಿ ಅಲ್ಲಿ ನಾವು ಕಾರ್ಬನ್ ಡೈಸಿಮ್ ಅನ್ನೋ ಶಿಲೀಂಧ್ರ ನಾಶಕವನ್ನು ನಾವು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಹಿಂಗೆ ಮಾಡೋದ್ರಿಂದ ನಾವು ಈ ರೋಗವನ್ನು ನಿರ್ವಹಣೆ ಮಾಡಬಹುದು. ಅದ್ರ ಜೊತೆಗೆ ನಾ ಈಗ ಆಲ್ರೆಡಿ ಮೊದಲೇ ಹೇಳ್ದಂಗೆ, ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಿಂದ GRG811 ಮತ್ತೆ GRG152 ಅನ್ನೋ ಎರಡು ತಳಿಗಳು ರೋಗ ನಿರೋಧಕ ತಳಿಗಳು ತೊಗರಿನಲ್ಲಿ ನಾವು ಬಿಡುಗಡೆ ಮಾಡಿದೀವಿ. ಈ ಎರಡು ತಳಿನೂ ಅಂತಹ ಪ್ರದೇಶಗಳಲ್ಲಿ ಬೆಳೀತು ಅಂತಂದ್ರೆ ನಾವು ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಕೊನೆಯದಾಗಿ ರೈತರಿಗೆ ಏನ್ ಹೇಳಿಕೆ ಇಷ್ಟಪಡ್ತಿರುವ, ಗೊತ್ತಾಗುದಿಲ್ಲ ರೈತರು ಏನ್ ರೋಗಪ್ಪ ಇದು ಗೊತ್ತಾಗತ್ತಲ್ಲ ಅಂತಿರ್ತಾರೆ ಯಾವುದೇ ಒಂದು ಬೆಳೆಯಲ್ಲಿ. ರೈತರಿಗೆ ಏನ್ ಸಂದೇಶ ನೀಡೋಕೆ ಹೇಳ್ತೀನಪ್ಪ ಅಂತಂದ್ರೆ, ಸಾಧ್ಯವಾದಷ್ಟು ನಾವು ಬಿತ್ತನೆ ಮಾಡುವ ಸಂದರ್ಭದಲ್ಲೇ ಒಬ್ಬ ಉತ್ತಮ ತಾಂತ್ರಿಕ ಅಧಿಕಾರಿಗಳನ್ನ ನಾವು ಹೋಗಿ ಮೀಟ್ ಮಾಡಿ ಇಂಥ ಬೆಳೆಯನ್ನ ಬೆಳೀತಾ ಇದೀವಿ, ನಾವು ಏನೇನು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಒಂದು ಅವ್ರನ್ನ ನಾವು ಅವ್ರ ಜೊತೆ ಸಾಧ್ಯವಾದಷ್ಟು ಇನ್ಫಾರ್ಮೇಶನ್ ತಗೋಬೇಕಾಗತ್ತೆ. ತಗೊಂಡು ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಅಲ್ಲೆಲ್ಲ ಸಹ ಮುಂಜಾಗ್ರತಾ ಕ್ರಮಗಳಾಗಿ ನಾವು ನಮ್ಮ ಕಲ್ಚರಲ್ ಮೆಥಡ್ ಇಂದಿರ್ಬೋದು ಅಥವಾ ಬೀಜೋಪಚಾರ ಪದ್ಧತಿಯಿಂದ ಇರ್ಬೋದು, ಎಲ್ಲ ಮೆಥಡ್ಗಳನ್ನು ಸಹ ಉಪಯೋಗಿಸ್ಕೊಂಡು ನಾವು ರೋಗ ನಿರ್ವಹಣೆ ಮಾಡ್ತು ಅಂತಂದ್ರೆ ಒಂದು ಅಧಿಕ ಲಾಭವನ್ನ ಪಡಿಬಹುದು. ಜೊತೆಗೆ ರೋಗ ನಿರ್ವಹಣೆ ಮಾಡಕ್ಕೆ ನಾವು ಕಡಿಮೆ ಖರ್ಚಿಂದ ನಾವು ರೋಗ ನಿರ್ವಹಣೆ ಮಾಡಬಹುದು. ಅಂದ್ರೆ ನೀವ್ ಹೇಳಿದಂಗೆ ಒಳ್ಳೆ ತಳಿಗಳ ಆಯ್ಕೆ, ಒಳ್ಳೆ ಒಂದು ಬಿತ್ತನೆ ಹಂಗಾಮು, ಜೊತೆಗೆ ಭೂಮಿ ಬೇಸಿಗೆಯಲ್ಲಿ ಉಳುಮೆ ಮಾಡೋದು, ಬೀಜೋಪಚಾರ ಮಾಡೋದು, ಇಂಥವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡು ಮಾಡಿದ್ರೆ ಸ್ವಲ್ಪ ಆದ್ರೂ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ, ಖರ್ಚು ಕಡಿಮೆ ಮಾಡಿ ಲಾಭವನ್ನು ಜಾಸ್ತಿ ಮಾಡಬಹುದು. ಒಳ್ಳೇದು ಡಾಕ್ಟರ್ ಅಜಿತ್ ಕುಮಾರ್ ಅವರು, ಇದುವರೆಗೆ ಕೆಲವೊಂದು ಬೆಳೆಗಳಲ್ಲಿ ಹೊಸ ಬಂದಂತ ರೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರಿ. ರೈತ ಬಾಂಧವರು ಇಂಥ ವಿಚಾರವನ್ನು ತಿಳ್ಕೊಳ್ಳೋಣ ತಿಳೋಣ, ನಿಮ್ಮ ಒಂದು ಫೋನ್ ಸಂಖ್ಯೆನ ಕೊಡಿ ರೈತರಿಗೆ, ಏನಾದರೂ ವಿಶೇಷವಾದಂತಹ ರೋಗದ ಬಗ್ಗೆ ಹತೋಟಿ ಬಗ್ಗೆ ಮಾಹಿತಿ ಬೇಕಾಗಿತ್ತು. ನಿಮ್ಗೆ ಏನಾದ್ರೂ ಯಾವುದೇ ರೀತಿ ಬೆಳೆಗಳಲ್ಲಿ ರೋಗದ ಬಗ್ಗೆ ಮಾಹಿತಿ ಹಾಗೂ ನಿರ್ವಹಣೆ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ, ನಾನು ಅಜಿತ್ ಕುಮಾರ್ ಅಂತ, ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ರೋಗಶಾಸ್ತ್ರಜ್ಞನಾಗಿ. ನನ್ನ ದೂರವಾಣಿ ಸಂಖ್ಯೆ 900-833-006. ಇನ್ನೊಂದ್ಸಲ ಹೇಳ್ತೀನಿ, 900-833-006. ಈ ನೀವು ದೂರವಾಣಿ ಸಂಖ್ಯೆಗೆ ಕರೆಯಾರು ಮಾಡಬಹುದು ಅಥವಾ ವಾಟ್ಸ್ಆಪ್ನಲ್ಲಿ ಫೋಟೋನ ಕಳಿಸಿ ನಂತರ ನೀವು ಸಹ ನನ್ನ ಭೇಟಿ ಮಾಡಬಹುದು. ಧನ್ಯವಾದಗಳು. ಒಳ್ಳೆಯದು ಅಜಿತ್ ಕುಮಾರ್ ಅವರೇ, ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ತೆ ಸರ್. ರೈತ ಬಾಂಧವರೇ, ಇದುವರೆಗೂ ಇತ್ತೀಚೆಗೆ ವಿವಿಧ ಬೆಳೆಗಳಲ್ಲಿ ಕಂಡುಬರುತ್ತಿರುವ ಹೊಸ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಅಜಿತ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಭಾವಲತಿ.

ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಬನ್ನಿ ರೈತ ಬಂದವರೇ, ಈಗ ಕೇಳೋಣ. ಕುಷ್ಟಗಿ ತಾಲೂಕಿನ ಗುಮ್ಗೇರ ಗ್ರಾಮದ ಮೊಹಮ್ಮದ್ ಮುಸ್ತಫಾ ಮತ್ತು ಸಂಗಡಿಗರಿಂದ ರಿವಾಯತ್ ಪದಗಳು. ಇದ್ದಡರಿ ನಿಮ್ಮ ಚಿತ್ತ ಶ್ರೀ ಶುದ್ಧ ಬಯ್ಯನ ತುರುತ ತಿಳಸುವೆ ಶಾಸ್ತ್ರ ಜಲರುತ ಬನ್ನೀರೆ ತಗದೀನಿ ತಗದೀನಿ ಬಗದಾದ ಶರಣರ ಸೂಚನ ತಗದೇನೆ ಬಗದಾಳ ಶರಣರ ಸೂಚನ ತಂದಿ ಹುಟ್ಟಿಲೆ ಹುಟ್ಟನು ಮಬುಬ ಶರಣ ತಂದೆ ವಾಟ್ಟೆಲೆ ಹುಟ್ಟನು ಮಬುಬ ಶರಣ ಪ್ರಾಯದಲ್ಲಿ ಸದ್ಯಕ್ಕ ಜಗತ್ತಕ್ಕ ಜಗತ್ತಕ್ಕ ಮಹಬೂಬ ಸತ್ಯ ಚರಣ ಜಗತ್ತಕ್ಕ ಮಹಬೂಬ ಸತ್ಯ ಚರಣ ಕಬೂಲ ಜೋಡಿನ ಗಣಿತನ ಮಾಬೋಬ ಮಕಬೋಲ ಜೋಡಿನ ಗಣಿತನ ಬಗದಾದ ಪಟ್ಟಣದಲ್ಲಿ ಇಬ್ಬರ ಜೋಡಿಲಿ ಜೋಡಿ ಆಟವ ನೋಡಿ ಕೇಳಾರೆ ಬನ್ನೀರೆ ಚಂದ ಚಂದ ಸಾರುವೆ ಒಂದ ಬಯ್ಯನ ಚಂದ ಚಂದ ಸಾರುವೆ ಒಂದ ಬಯ್ಯನ ಇಟ್ಟನು ಆಟದ ವ್ಯಸನ ಮಾಬೋಬ ಇಟ್ಟನು ಆಟದ ವ್ಯಸನ ಮಾಬೂಬ ನಾಟವ ಮೀರೆ ಮಕಬೂಲ ಬಿಸಿಮಿಲ ತಾಯಿ ಕೇಳಕಂದ ನಿನ್ನಿಂದ ಬಿಟ್ಟು ಆಟ ಊಟಕ್ಕ ನಡೆಯೋ ಮಗನೇ ಬಿಟ್ಟು ಆಟ ಊಟಕ್ಕ ನಡೆಯೋ ಮಗನೇ ಇಡದಾನು ಮಕ್ಕಳ ಬೆರಳವನ ಮಾಬೋಬ ಇಡದಾನು ಮಕ್ಕಳ ಬೆರಳನ ಕೇಳೋ ತಾಯಿ ಅಸವೂ ಇಲ್ಲ ಅಂತ ನಮ್ಮ ಕಬೂಲ ನಿನಗೂ ಹೇಳೋ ನನ್ನ ಮೋಹ ಪಾದ ಕಂದ ಯನ ಮಗ ಚಂದರಾಮ ಬಿಟ್ಟು ಆಟ ಊಟಕ್ಕ ನಡೆಯೋ ಮಗನೇ ಬಿಟ್ಟು ಆಟ ಊಟಕ್ಕ ನಡೆಯೋ ಮಗನೇ ಚಿತ್ತವಿಟ್ಟು ಕೇಳಾರೆ ಸರ್ವ ಸಂಪೂರ್ಣ ಚಿತ್ತವಿಟ್ಟು ಕೇಳಾರೆ ಸರ್ವ ಸಂಪೂರ್ಣ